ಸೈ ಹೊಡೆದಾತ ಸೈ ಸೈ ಕೊಲ್ಲಾಟ ಕೋಲಾಟ ನಗೆದಾತ ಹೊಡೆದಾತ ಯಾವಾತ ನೀ ಬಲ್ಲೆಯೋದು ಈ ಜನರೆಲ್ಲ ಮೆಚ್ಚೋಂಗೆ ಬಾದು ಹೈ ಹೈ ಹೈ ರಂಗನ್ ಜವಾಬು ಕೇಳುಬ ಐ ಡಿಂಗಿ ರಂಗಿ ರಂಗೇರಿ ಸಂಗಾಡುಬ ಕಣ್ಣು ಕಣ್ಣಲ್ಲಿಟ್ಟು ಕೈಗೆ ಕೈ ಕೊಟ್ಟು ಈ ಮುನಿಸು ಬಿಟ್ಟು ಮನಸ ನನಗೆ ಕೊಟ್ಟು ಪಟ್ಟಾದ ರಾಣಿ ಎಂದಾಡು ಏನೇನು ಆಡ್ತೀಯೋ ಆಡು ಹುಡುಗಿ ಗಿಗಿಗಿ ನೀ ಬೆಳಗ್ಗೆ